के लिए उपयुक्त पोशाक नहीं है। सलवार कमीज, पैंट शर्ट या ट्रैक सूट बेहतर रहेगा। 6 सप्ताह से अधिक गर्भवती महिलाओं को तीर्थ यात्रा करने की अनुमति नहीं दी जाएगी। यात्रा के दौरान उपयोग के लिए पानी की बोतल, मेवे, भुने हुए चने, टॉफी, गुड़, चॉकलेट आदि साथ जरूर रखें। अपने हाथों और चेहरे को सनबर्न से बचाने के लिए कुछ कोल्ड क्रीम, वैसलीन या सनस्क्रीन साथ रखें। जय जय बाबा बर्फानी। आकाशवाणी होसपेटे। ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೂರಿಗೆ ಬಿತ್ತನೆ ಪದ್ಧತಿಯಲ್ಲಿ ಲಾಭಗಳು ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಶ್ರೀ ಶಾಂತಪ್ಪ ದುತ್ತರಗಾವಿ ಅವರಿಂದ ಹವಾಮಾನ ವರದಿ ಪ್ರಸಾರವಾಗಲಿದೆ. ಆನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಹಾಗಾದರೆ ರೈತ ಬಾಂಧವರೇ, ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ಳಲಿವೆ. ಹಾಗಾದರೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಕೂರಿಗೆ ಬಿತ್ತನೆ ಪದ್ಧತಿಯಲ್ಲಿ ಲಾಭಗಳು ಈ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಅವರೊಂದಿಗೆ ಸಂದರ್ಶನದೊಂದಿಗೆ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಸಿರುಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಂ ಎ ಬಸವಣ್ಣಪ್ಪ ಅವರಿದ್ದಾರೆ. ಈ ಕೂರಿಗೆ ಭತ್ತದ ಆಧುನಿಕ ಬೇಸಾಯ ಕ್ರಮಗಳು, ಈ ವಿಷಯವಾಗಿ ಇವತ್ತು ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಅವರು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಬಸವಣ್ಣಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನನ್ನ ಮೊಟ್ಟ ಮೊದಲ ಪ್ರಶ್ನೆ ಏನಂದರೆ, ಕೂರಿಗೆ ಬಿತ್ತನೆ ಅಂದ್ರೇನು ಮತ್ತು ಇದರಿಂದ ನಮ್ಮ ರೈತ ಮಿತ್ರರಿಗೆ ಆಗುವ ಲಾಭಗಳು ಏನೇನು ಅಂತೀರಿ? ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಕೂರಿಗೆ ಬಿತ್ತನೆ ಅಂತಂದರೆ ಭಾಳಷ್ಟು ರೈತರು ಈ ನಾಟಿ ಮಾಡ್ತಕ್ಕಂಥ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಟಿ ಪದ್ಧತಿಯನ್ನು ತಲಾತಲಾಂತರದಿಂದ ಅಳವಡಿಸ್ಕೊಂಡು ಬಂದಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು 2009 ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಸಿರುಗುಪ್ಪದಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಸಂಶೋಧನೆಯ ಫಲಿತಾಂಶವಾಗಿ ನೇರವಾಗಿ ಅಂದರೆ ಭತ್ತವನ್ನು ಟ್ಯಾಕ್ಟರ್ ಚಾಲಿತ ಕೂರಿಗೆ ಅಥವಾ ಎತ್ತುಗಳಿಂದ ಎಳಿತಕ್ಕಂಥ ಕೂರಿಗೆಯಿಂದ ಭತ್ತವನ್ನು ಬಿತ್ತುವ ಪದ್ಧತಿಗೆ ಕೂರಿಗೆ ಭತ್ತ ಅಂತ ಕರೀತಾರೆ. ತಾವು ಎರಡನೇ ಪ್ರಶ್ನೆ ಕೇಳಿದರೆ, ಇದರಿಂದ ಆಗ್ತಕ್ಕಂಥ ಲಾಭಗಳು ಏನೇನು ಅಂತಕ್ಕಂಥದ್ದನ್ನು ತಾವು ಕೇಳಿದರೆ. ಸೊ ನಮ್ಮ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದ ರೈತರು ಈ ಒಂದು ನಾಟಿ ಭತ್ತಕ್ಕೆ ವಲಸ್ಕೊಂಡಿದ್ದಾರೆ. ಆದರೆ ಕೂರಿಗೆ ಭತ್ತದಿಂದ ಆಗ್ತಕ್ಕಂಥ ಲಾಭಗಳನ್ನು ರೈತರೇನಾದರೂ ತಿಳ್ಕೊಂಡ್ರು ಅಂದರೆ, ಮುಂಬರುವ ದಿನಗಳಲ್ಲಿ ಸಾಕಷ್ಟು ಜನ ರೈತರು ಕೂರಿಗೆ ಭತ್ತವನ್ನು ಅಳವಡಿಸ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇದರಿಂದ ಲಾಭ ಏನು ಅಂತಂದರೆ, ಒಂದೇದಾಗಿ ಬೀಜದ ಉಳಿತಾಯ. ಅಂದರೆ ನಾಟಿ ಭತ್ತಕ್ಕೆ ನಾವು 18-25 kg ಬೀಜವನ್ನು 1 ಎಕರೆಗೆ ಬಳಸ್ತೇವೆ. ಆದರೆ ಕೂರಿಗೆ ಭತ್ತದಲ್ಲಿ ಕೇವಲ 8-10 kg ಬೀಜವನ್ನು ಮಾತ್ರ ಟ್ಯಾಕ್ಟರ್ ಚಾಲಿತ ಕೂರಿಗೆ ಯಂತ್ರ ಅಥವಾ ಎತ್ತಿನ ಕೂರಿಗೆಯಿಂದ ನಾವು ಬಿತ್ತಲಿಕ್ಕೆ ಬಳಸ್ಬೋದು. ಅಂದರೆ ಇಲ್ಲಿ ಬೀಜದ ಉಳಿತಾಯ. ಎರಡನೇದು ನಾವು ನೀರಿನ ಉಳಿತಾಯ, ಯಾಕಂತಂದರೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗಾಗಲೇ ನೀರಿಲ್ಲ ಡ್ಯಾಮ್ನಲ್ಲಿ, ಮತ್ತು ಮಳೆಯ ಅಭಾವ ಇರೋದರಿಂದ ರೈತರು ಮುಂಗಾರಿನಲ್ಲಿ ಬೀಳ್ತಕ್ಕಂಥ ಮಳೆಯನ್ನೇ ಬಳಸ್ಕೊಂಡು ಅವರು ಕೂರಿಗೆ ಭತ್ತವನ್ನು ಬಿತ್ತುವುದರಿಂದ ಈ ನಾಟಿ ಭತ್ತಕ್ಕೆ ಹೋಲಿಸಿದರೆ ಸುಮಾರು 25-30% ನೀರಿನ ಉಳಿತಾಯವನ್ನು ಮಾಡ್ಕೊಳ್ಬೋದು. ಮೂರನೇದು ಲಾಭ ಅಂತಂದರೆ ಸಾಲಿನಲ್ಲಿ ನಾವು ಕೂರಿಗೆ ಭತ್ತವನ್ನು ಬಿತ್ತುವುದರಿಂದ ಈ ಗಾಳಿ ಆಡುವುದರಿಂದ ಕೀಟದ ಹಾವಳೆ ಮತ್ತು ರೋಗದ ಹಾವಳೆ, ಅದರಲ್ಲಿ ವಿಶೇಷವಾಗಿ ಕೀಟದ ಒಂದು ದ್ವಾಮಿ ಅಂತೇಳಿ ರೈತರೇನು ಕರೀತಾರೆ BPH, ಅದು ಕಡಿಮೆ ಬರುತ್ತೆ. ಮತ್ತು ಬೆಂಕಿ ರೋಗ, ಬಡ್ಡೆ ಕೊಳೆ ರೋಗ ಹಾಗೂ ಕುತ್ತಿಗೆ ಕೊಳೆ ರೋಗ ಇವು ಕೂಡ ಕಡಿಮೆ ಆಗ್ತದೆ. ನಾಲ್ಕನೇದು ಏನು ಅಂತಂದರೆ ಅತಿ ಪ್ರಮುಖವಾಗಿದ್ದು ಅಂತಂದರೆ ಖರ್ಚಿನಲ್ಲಿ ಭಾಳ ಕಡಿಮೆ. ಸುಮಾರು ಎಕರೆಗೆ 8,000-10,000 ರೂಪಾಯಿ ನಾವು ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಕೂರಿಗೆ ಭತ್ತದಲ್ಲಿ 8,000-10,000 ನಿವ್ವಳ ಖರ್ಚನ್ನು ನಾವು ಉಳಿಸ್ಕೊಳ್ಬೋದು. ಅಂದರೆ ಡಿಸೈಲನ್ನು ನಾವು ಉಳಿಸ್ಕೊಳ್ಬೋದು, ಮತ್ತು ಸಸಿಮಡಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಅಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು. ನಾಲ್ಕನೇದು ನಾವು ವಾತಾವರಣಕ್ಕೆ ಆಗ್ತಕ್ಕಂಥ ಒಂದು ದುಷ್ಪರಿಣಾಮವನ್ನು, ಅಂದರೆ ಡಿಸೈಲು ಟ್ಯಾಕ್ಟರ್ ಚಾಲಿತ ಇದನ್ನು ಬಳಸ್ಕೊಳ್ಳೋದ್ರಿಂದ ಅದನ್ನು ನಾವು ಕಡಿಮೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥದ್ದನ್ನು ನಾವು ಇಲ್ಲಿ ಇದರಿಂದ ಆಗ್ತಕ್ಕಂಥ ಲಾಭಗಳನ್ನು ನಾವು ಈಗ ರೈತರಿಗೆ ನಾವು ತಿಳಿಸ್ತಾ ಇದ್ದೀವಿ. ಇದರ ಜೊತೆಗೆ ಕೂರಿಗೆ ಭತ್ತಕ್ಕೆ ಯೋಗ್ಯವಾದ ತಳಿಗಳು ಯಾವ್ಯಾವು ಅಂತೀರಿ? ನಮ್ಮ ರೈತರು ಭಾಳಷ್ಟು ನನಗೆ ಪ್ರಶ್ನೆ ಕೇಳ್ತಾರೆ ದೂರವಾಣಿ ಮುಖಾಂತರ ಆಗಲಿ ಅಥವಾ ಇದರ ಮುಖಾಂತರ. ಏನು ಅಂತಂದರೆ ಪ್ರಮುಖವಾಗಿ ನಾವು ಭತ್ತ ಬಿತ್ತಲಿಕ್ಕೆ ಯಾವುದೇ ತಳಿಗಳನ್ನಾದರೂ ಬಳಸ್ಬೋದು, ಆದರೆ ಸೋನಾ ಮಸೂರಿ ಭತ್ತವನ್ನು 30 June ಬಿತ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥ ತಳಿಗಳಲ್ಲಾದರೆ ಈಗ ಗಂಗಾವತಿ ಸೋನಾ ಅಂತಕ್ಕಂಥದ್ದಿದೆ, ಕಾವೇರಿ ಸೋನಾ ಅಂತಕ್ಕಂಥದ್ದಿದೆ, ನೆಲ್ಲೂರು ಸೋನಾ ಅಂತಕ್ಕಂಥದ್ದಿದೆ, ಮತ್ತು RNR 15048 ಈ ಒಂದು 5 ತಳಿಗಳನ್ನು, ಆಮೇಲೆ ಇದಕ್ಕೆ ಯಾವುದೇ ತಳಿಗಳನ್ನಾದರೂ ಬಿತ್ತಬಹುದು, ಆದರೆ ನಾನು ಹೇಳ್ದಂಗೆ ಸೋನಾ ಮಸೂರಿಯನ್ನು 30 June ಬಿತ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಇನ್ನು ಕೂರಿಗೆ ಭತ್ತಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೀಜವನ್ನು ಬಳಸಬೇಕಾಗತ್ತೆ? ಸೊ ಇದು ಭಾಳಷ್ಟು ರೈತರು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಕೈಪಿಡಿನಲ್ಲಿ, ಅಂದರೆ ಅಧಿಕ ಇಳುವರಿಗಾಗಿ ಕೈಪಿಡಿ ಅಂಥೇಳಿ ಒಂದು ಇದೆ. ಅದರಲ್ಲಿ ನಾವು ಈಗ ಧಾರವಾಡ ಸುತ್ತಮುತ್ತ ಮತ್ತು ನಮ್ಮ ಸಿರಿಸಿ ಸುತ್ತಮುತ್ತ ಅಲ್ಲಿ ಶಿಫಾರಸು ಮಾಡಿರ್ತಕ್ಕಂಥದ್ದು ಎಕರೆಗೆ 30 kg ಭತ್ತವನ್ನು ಬಳಸ್ರಿ ಅಂತ ಅಂತಾರೆ. ಆದರೆ ನಮ್ಮ ಒಂದು ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು 2009 ಕೈಗೊಂಡಿರ್ತಕ್ಕಂಥ ಒಂದು ಸಂಶೋಧನೆಯ ಅಂಗವಾಗಿ ಎಕರೆಗೆ ಕೇವಲ 8-10 kg ಬೀಜವನ್ನು ಮಾತ್ರ ಬಳಸಬೇಕು. ಅದಕ್ಕಿಂತ ಜಾಸ್ತಿ ಬೀಜವನ್ನು ಬಳಸಿದರೆ ಅಲ್ಲಿ ದಟ್ಟವಾಗಿ ಬೆಳೆದು, ಅಂದರೆ ಗಾಳಿ ಆಡದೆ ಇರತಕ್ಕಂಥದ್ದು, ಮತ್ತು ರೋಗದ ಪ್ರಮಾಣ ಕೀಟದ ಪ್ರಮಾಣ ಜಾಸ್ತಿ ಆಗುತ್ತೆ. ದಯವಿಟ್ಟು ರೈತರು ಎಕರೆಗೆ ಕೇವಲ 8-10 kg ಬೀಜವನ್ನು ಮಾತ್ರ ಬಳಸ್ತಕ್ಕಂಥದ್ದು ಯೋಗ್ಯವಾಗಿರ್ತಕ್ಕಂಥದ್ದು. ಇನ್ನು ಬಸವಣ್ಣಪ್ಪ ಅವರೇ, ಈ ಕೂರಿಗೆ ಭತ್ತ ಬಿತ್ತಲಿಕ್ಕೆ ಸೂಕ್ತವಾದ ಕಾಲ ಯಾವುದು ಅಂತೀರಿ? ಸೊ ಇದು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಯಾಕಂತಂದರೆ ರೈತರು ಭತ್ತವನ್ನು ಬಿತ್ತಬೇಕು ಅಂತಂದರೆ ಯಾವಾಗ ಬೇಕಾದರೂ ಬಿತ್ತಬೋದನೋ ಅಂತಕ್ಕಂಥದ್ದನ್ನು ಅವರ ತಲೆಯಲ್ಲಿ ಹೊಳೆಯುತ್ತೆ. ಆದರೆ ನಮ್ಮ ಮುಂಗಾರಿನಲ್ಲಿ ಬೀಳ್ತಕ್ಕಂಥ, ಜೂನ್ನಲ್ಲಿ ಬೀಳ್ತಕ್ಕಂಥ ಮಳೆ ಇರ್ಬೋದು, ಅದನ್ನು ಬಳಸ್ಕೊಂಡು ಸೋನಾ ಮಸೂರಿ ನಾನು ಈಗಾಗಲೇ ಹೇಳ್ದಂಗೆ 30 June ಬಿತ್ತಕ್ಕಂಥದ್ದು, ಮತ್ತು July 25 ಉಳಿದಿರ್ತಕ್ಕಂಥ ತಳಿಗಳು ನಾನು ಈಗಾಗಲೇ ಹೇಳ್ದಂಗೆ ಗಂಗಾವತಿ ಸೋನಾ, ಕಾವೇರಿ ಸೋನಾ, ನೆಲ್ಲೂರು ಸೋನಾ, RNR 15048 ಇದು July 25 ಬಿತ್ತನೆಯನ್ನು ಮಾಡ್ಬೋದು. ಮತ್ತು ಈ ಬೀಜಗಳನ್ನು ಒಣ ಹೊಲದಲ್ಲಿ, ಅಂದರೆ ಹೊಲವನ್ನು ನಾವು 2 ಟಿಲ್ಲರ್ ಹೊಡ್ಕೊಂಡು, 1 ರೋಟಾವೇಟರ್ ಹೊಡ್ಕೊಂಡು, ನಾವು ಅದನ್ನು ಉಬ್ಬು ತಗ್ಗು ಇಲ್ಲದೆ ಇರತಕ್ಕಂಥ ಜಮೀನನ್ನು ಮಾಡಿಕೊಂಡು ಒಣ ಹೊಲದಲ್ಲಿ ಬಿತ್ತಲಿಕ್ಕೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಕೂರಿಗೆ ಭತ್ತದಲ್ಲಿ ಕಳೆನಾಶಕ ಯಾವುದನ್ನು ಬಳಸಬೇಕು ಅಂತೀರಿ? ಸೊ ಇದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಯಾಕಂದರೆ ಕೂರಿಗೆ ಭತ್ತದ ಬಿತ್ತಕ್ಕಂಥ ರೈತರು ಕಳೆನಾಶಕವನ್ನು ಬಳಸದೇ ಇದ್ದರೆ ಭತ್ತ ಯಾವುದೋ ಕಳೆ ಯಾವುದೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಅವಾಗ ಭತ್ತ ಬಿತ್ತಿದ್ದನ್ನು ಕೆಡಿಸಬೇಕಾಗತ್ತೆ. ಹಾಗಾಗಿ ರೈತರಲ್ಲಿ ಒಂದು ಮನವಿ ಏನು ಅಂತಂದರೆ, ಭತ್ತ ಬಿತ್ತಕ್ಕಂಥ ರೈತರು ಪ್ರಮುಖವಾಗಿ ಪೆಂಡಿಮಿಥಲಿನ್ ಅಂತಕ್ಕಂಥದ್ದು 38.7 CS ಅಂತಕ್ಕಂಥದ್ದನ್ನು, ಇದನ್ನು 700 ml 200 L ನೀರಿನಲ್ಲಿ ಸೇರಿಸ್ಕೊಂಡು 1 ಸಿಂಪರಣೆ ಮಾಡಬೇಕು. ಇದು ಒಣ ಹೊಲದಲ್ಲಿನಾದ್ರೂ ಸಿಂಪರಣೆ ಮಾಡ್ಬೋದು. ಇನ್ನು ಪೆಂಡಿಮಿಥಲಿನ್ 30 EC ಅಂತಕ್ಕಂಥದ್ದು ಒಂದು ಕಳೆನಾಶಕ ಇದೆ, ಇದನ್ನು ಎಕರೆಗೆ 1 ನಂಗೆ ನಾವು 200 L ನೀರಿನಲ್ಲಿ ಸೇರಿಸ್ಕೊಂಡು ಸಿಂಪರಣೆ ಮಾಡಬೇಕು. ಆದರೆ ಪೆಂಡಿಮಿಥಲಿನ್ 30 EC ಅನ್ನು ಸ್ಪ್ರೇ ಮಾಡಬೇಕಾಗಿತ್ತು ಅಂದರೆ, ಸಿಂಪರಣೆ ಮಾಡಬೇಕಂದ್ರೆ ಹೊಲದಲ್ಲಿ ತೇವಾಂಶವಿರಬೇಕಾಗತ್ತೆ. ಇನ್ನು ಈ ಕೂರಿಗೆ ಭತ್ತದಲ್ಲಿ ಗೊಬ್ಬರ ನಿರ್ವಹಣೆ ಹೇಗೆ ಅಂತೀರಿ? ಸೊ ಇದಕ್ಕಿಂತ ಮುಖ್ಯವಾಗಿ ನಾವು ಭತ್ತ ಹುಟ್ಟಿದ 20-25 ದಿವಸದೊಳಗೆ ಇನ್ನೊಂದು ಕಳೆನಾಶಕ ನಾನು ಹೇಳೋದನ್ನು ಮರೆತೆ, ನಾಮಿನಿ ಗೋಲ್ಡ್ ಅಂದರೆ ಬೈಸ್ಪರ್ಬಿಕ್ ಸೋಡಿಯಮನ್ನು ಎಕರೆಗೆ 80-100 ml ಅನ್ನು ನಾವು ಕಳೆಗಳು ಹುಟ್ಟಿದ ಮೇಲೆ, ಅಂದರೆ ಭತ್ತ ಹುಟ್ಟಿದ 20-25 ದಿವಸದಲ್ಲಿ ನಾವು ಬಳಸಬೇಕಾಗುತ್ತೆ. ಇನ್ನು ತಾವು ಕೇಳಿದ ಪ್ರಶ್ನೆಗೆ ಗೊಬ್ಬರದ ನಿರ್ವಹಣೆ ಕೂರಿಗೆ ಭತ್ತದಲ್ಲಿ ಹೇಗೆ ಅಂತಂದರೆ, ಈಗ ನಾಟಿ ಭತ್ತದಲ್ಲಿ ನಾವು ಯಾವ ರೀತಿಯಾಗಿ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೇವೆ, ಅದೇ ರೀತಿಯಾಗಿ ಕೂರಿಗೆ ಭತ್ತದಲ್ಲೂ ಕೂಡ ಬಿತ್ತುವುದಕ್ಕಿಂತ ಒಂದು 15 ದಿವಸದ ಮುಂಚಿತವಾಗಿ ಈ ಸಾವಯವ ಗೊಬ್ಬರವನ್ನು, ಎಕರೆಗೆ 4 ಟನ್ನಷ್ಟು ನಾವು ಹೊಲ ತಯಾರು ಮಾಡ್ಕೊಳ್ಳುವಾಗ ಹಾಕಬೇಕಾಗುತ್ತೆ. ಒಂದು ವೇಳೆ ಈಗ ಎರೆಹುಳ ಗೊಬ್ಬರ ಆಗಿರ್ಬೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಆಗಿರ್ಬೋದು, ಇಂಥದನ್ನ ಎರೆಹುಳ ಗೊಬ್ಬರ ಆದರೆ ಎಕರೆಗೆ 2 ಟನ್ನಷ್ಟು ನಾವು ಕೊಡಬೇಕಾಗುತ್ತೆ. ನಂತರ ಈ ಕಾಂಪೋಸ್ಟ್ ಗೊಬ್ಬರ ಆದರೆ ಎಕರೆಗೆ 4 ಟನ್ನಷ್ಟು ನಾವು ಕೊಡಬೇಕಾಗುತ್ತೆ. ಎರೆಹುಳ ಗೊಬ್ಬರವನ್ನು ಬೆಳೆ ಇದ್ದಾಗ ಕೊಡ್ತಕ್ಕಂಥದ್ದು, ಅಂದರೆ ಬೆಳೆ ಹುಟ್ಟಿದ 9-10 ದಿವಸದೊಳಗೆ ನಾವು ಕೊಡೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಇನ್ನು ನಾವು ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಸಂಶೋಧನೆಯ ಫಲವಾಗಿ ಏನು ಅಂತಂದರೆ ಎಕರೆಗೆ 60 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 30 ಕೆಜಿ ಪೊಟ್ಯಾಷನ್, ಇದನ್ನು ನಾವು ಬೆಳೆ ಯಾವಾಗ ನಾಟಿ ಭತ್ತದಲ್ಲಿ ಹೆಂಗೆ ಕೊಡ್ತೇವಲ್ಲ ಅದೇ ರೀತಿಯಾಗಿ ಇದನ್ನು ನಾವು ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರದಲ್ಲಿ ಸಾರಜನಕವನ್ನು ಮೂಲ ಗೊಬ್ಬರವಾಗಿ ನಾವು 50% ಸಾರಜನಕವನ್ನು ಬಿತ್ತುವಾಗ ಅಥವಾ ಬಿತ್ತಿದ ಒಂದು 9-10 ದಿವಸ ಕೊಡಬೇಕಾಗುತ್ತೆ. ಮತ್ತು ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷನ್ನು ಬಿತ್ತುವಾಗ ಅಥವಾ ಬಿತ್ತಿದ ಒಂದು 9-10 ದಿವಸದಲ್ಲಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಇನ್ನು 50% ಸಾರಜನಕ ಉಳಿದಿರ್ತಕ್ಕಂಥದ್ದನ್ನು ಅದನ್ನು 2 ಭಾಗ ಮಾಡಿಕೊಂಡು ಬಿತ್ತಿದ 25ನೇ ದಿವಸಕ್ಕೆ ಮತ್ತು 50ನೇ ದಿವಸಕ್ಕೆ ನಾವು ಈ ಗೊಬ್ಬರವನ್ನು ಕೊಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕೂರಿಗೆ ಭತ್ತದಲ್ಲಿ ನೀರಿನ ಮಿತ ಬಳಕೆ ಮಾಡಬಹುದು ಅಂತ ಹೇಳಿದ್ರಿ, ಯಾವ ರೀತಿಯಲ್ಲಿ ನೀರು ನಿರ್ವಹಣೆ ಮಾಡಬೇಕಾಗತ್ತೆ ನಮ್ಮ ರೈತರು? ಸೊ ಇದು ಒಂದು ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಯಾಕಂದರೆ ಕೂರಿಗೆ ಭತ್ತದಲ್ಲಿ ನೀರು ನಿರ್ವಹಣೆ ಅಂತಂದರೆ ಭಾಳಷ್ಟು ಜನ ರೈತರು ಏನು ಅಂದ್ಕೊಂಡಿರ್ತಾರೆ ಅಂದರೆ ನಾಟಿ ಪದ್ಧತಿಯನ್ನು ಮಾಡಿರ್ತಕ್ಕಂಥ ರೈತರು 2-2.5 ಇಂಚು ಅಥವಾ 1 ಗೇಣು ಅಥವಾ 1 ಫೂಟ್ ನೀರನ್ನು ನಿಲ್ಲಿಸ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಕೂರಿಗೆ ಭತ್ತದಲ್ಲಿ ಕೂದಲೆಯಷ್ಟು ಬಿರುಕು ಬಿಟ್ಟಾಗ ಮಾತ್ರ ನಾವು ನೀರನ್ನು ನಿರ್ವಹಿಸ್ತಕ್ಕಂಥದ್ದು, ಅಂದರೆ ಒಂದು ವಾರಕ್ಕೊಂದ್ಸರಿ ಅಥವಾ 10-12 ದಿವಸಕ್ಕೆ ಒಂದ್ಸರಿ ನೀರನ್ನು ಹಾಯಿಸಿದ್ರಾಯಿತು. ಅಂದರೆ ಸಜ್ಜೆಗೆ ಅಥವಾ ನವಣೆಗೆ ಅಥವಾ ಮೆಕ್ಕೆಜೋಳಕ್ಕೆ ಅಥವಾ ಜೋಳಕ್ಕೆ ಯಾವ ರೀತಿಯಾಗಿ ನಾವು ನೀರನ್ನು ವಾರಕ್ಕೆ ಅಥವಾ 15 ದಿವಸಕ್ಕೆ ಒಂದ್ಸರಿ ನೀರು ಕೊಡ್ತಿರ್ತೀವಲ್ಲ, ಆ ನಿಟ್ಟಿನಲ್ಲಿ ನೀರನ್ನು ಹಾಯಿಸಿದ್ರೂ ಸಾಕು. ಸೊ ಇದಕ್ಕೆ ಭತ್ತ 1 ಕೆಜಿ ಬೆಳೀಲಿಕ್ಕೆ ಸುಮಾರು 4,500 ಲೀಟರ್ ಬೇಕಾಗುತ್ತೆ. ಇಲ್ಲಿ ನೀರು ನಿಲ್ಲಿಸ್ತಕ್ಕಂಥದ್ದು ಬೇಕಾಗಿಲ್ಲ. ಹಾಗಾಗಿ ಕೂದಲೆಳೆಯಷ್ಟು ಬಿರುಕು ಬಿಟ್ಟಾಗ ಮಾತ್ರ ನೀರು ಕೊಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪದ್ಧತಿ. ಇಷ್ಟೆಲ್ಲ ಲಾಭದಾಯಕ ವಿಚಾರಗಳು ಇರುವಾಗ ನಮ್ಮ ರೈತ ಮಿತ್ರರಲ್ಲಿ ಖಂಡಿತವಾಗಿ ಒಂದು ಪ್ರಶ್ನೆ ಮೂಡಿರುತ್ತೆ, ಇಳುವರಿ ಎಷ್ಟು ಬರಬಹುದು ಅಂತೇಳಿ. ಸೊ ಭಾಳಷ್ಟು ಜನ ರೈತರು ನಮ್ಮ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ಕೊಡಿದಾಗ ಪ್ರಶ್ನೆ ಕೇಳೋದು ಏನು ಅಂತಂದರೆ, ಸರ್ ನಾಟಿ ಭತ್ತಕ್ಕೂ ಮತ್ತು ಕೂರಿಗೆ ಭತ್ತಕ್ಕೂ ಏನಾದರೂ ಇಳುವರಿನಲ್ಲಿ ವ್ಯತ್ಯಾಸ ಇದೆಯಾ ಅಂತಕ್ಕಂಥದ್ದನ್ನು ಕೇಳ್ತಾರೆ. ಇಲ್ಲಿ ಸುಮಾರು ನಾವು ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಸುಮಾರು 45-60 ದಿವಸದ ಸಸಿಗಳನ್ನು ನಾಟಿ ಭತ್ತದಲ್ಲಿ ಬಳಸಿರ್ತೀವಿ. ಅದು ಹಚ್ಚಿದ ಮೇಲೆ ಸುಮಾರು 1 ವಾರ ಶಾಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, ಅಂದರೆ ಅದು ಬೇರು ಬಿಟ್ಟು ಅದು ಬೆಳೆ ಬೆಳಿಬೇಕು ಅಂತಂದರೆ ಅದು ಸುಮಾರು 1 ವಾರ ತಗೊಳ್ಳುತ್ತೆ. ಮತ್ತು ವಯಸ್ಸಾಗಿರ್ತಕ್ಕಂಥ ಸಸಿಗಳನ್ನು ನಾಟಿ ಮಾಡಿರ್ತಾರೆ. ಆದರೆ ಇಲ್ಲಿ ಕೂರಿಗೆ ಭತ್ತದಲ್ಲಿ ನೇರವಾಗಿ ನಾವು ಬೀಜವನ್ನು ಬಿತ್ತೋದ್ರಿಂದ ಬೇರುಗಳು ದಷ್ಟಪುಷ್ಟವಾಗಿ ಬೆಳೆದು ಕಾಂಡನೂ ಕೂಡ ದಪ್ಪವಾಗಿ ಬೆಳೆದು ಮತ್ತು ಗಾಳಿ ಬೀಸಿದಾಗ ಇದು ಬೀಳೋದಿಲ್ಲ. ಮತ್ತು ಇದರಲ್ಲಿ ಇಳುವರಿನಲ್ಲಿ ನಾವು ಗಮನಿಸಿದರೆ ನಾಟಿ ಭತ್ತಕ್ಕೆ ಹೋಲಿಸಿ ನೋಡಿದರೆ ಕೂರಿಗೆ ಭತ್ತದಲ್ಲಿ ಸುಮಾರು ನಮಗೆ 2-3 ಚೀಲ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸರಾಸರಿ ಎಕರೆಗೆ 25-27 ಕೆಲವೊಂದು ರೈತರು 30-31 ಕ್ವಿಂಟಲ್ ಒಂದು ಎಕರೆಗೂ ಕೂಡ ಪಡೆದಿದ್ದಾರೆ. ಅಂದರೆ ನಾಟಿ ಭತ್ತಕ್ಕೆ ಹೋಲಿಸಿದರೆ ಸುಮಾರು ನಮಗೆ 1-2.5 ಕ್ವಿಂಟಲ್ ಇಳುವರಿ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಬಸವಣ್ಣಪ್ಪ ಅವರೇ, ನೀವು ಕರ್ನಾಟಕದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಒಂದು ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾಗಿದ್ದೀರಿ. ಇಲ್ಲಿಯ ರೈತರು ಈ ಬದಲಾವಣೆ ಗಾಳಿಗೆ ತಮ್ಮ ಮನಸ್ಸನ್ನು ನೀಡಿದ್ದಾರೆಯೋ ಹೇಗೆ? ಸೊ ಇದು ಒಂದು ನನಗೆ ಭಾಳ ಸಂತೋಷದ ಸಂಗತಿ. ಮತ್ತು ತಾವು ಕೇಳಿರ್ತಕ್ಕಂಥ ಪ್ರಶ್ನೆಯೂ ಕೂಡ ಈ ಒಂದು ಕಾಲದಲ್ಲಿ ಅತಿ ಸೂಕ್ತವಾಗಿರ್ತಕ್ಕಂಥದ್ದು. ಏನಂತಂದರೆ ಭಾಳಷ್ಟು ಜನ ನಾವು 1-3 ವರ್ಷದಿಂದ ಇಲ್ಲಿ ಸಿರಿಗುಪ್ಪ ಕೃಷಿ ಸಂಶೋಧನಾ ಕೇಂದ್ರದ ಸುತ್ತಮುತ್ತ ಇರತಕ್ಕಂಥ ರೈತರಲ್ಲಿ ಸುಮಾರು 4 ವರ್ಷದ ಹಿಂದೆ ಒಂದು ಕೈಗೊಂಡಿರ್ತಕ್ಕಂಥ ಸಂಶೋಧನೆಯನ್ನು ನೋಡಿ, ಅಂದರೆ ಪ್ರಾತ್ಯಕ್ಷಿಕತೆಗಳನ್ನು ನೋಡಿ ಸುತ್ತಮುತ್ತಲೂ ಇರತಕ್ಕಂಥ ರೈತರು ನಾವು ಯಾಕೆ ಕೂರಿಗೆ ಭತ್ತವನ್ನು ಬಿತ್ತನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ಅದನ್ನು ನೋಡಿ, ಅಂದರೆ ನಾವು ಸಂಶೋಧನಾ ಕೇಂದ್ರದಲ್ಲಿ ನೋಡಿರ್ತಕ್ಕಂಥದ್ದಕ್ಕೂ ಮತ್ತು ರೈತರ ಹೊಲದಲ್ಲಿ ನೋಡಿರ್ತಕ್ಕಂಥದ್ದು ಅಜಗಜಾಂತರ ವ್ಯತ್ಯಾಸ ಇರೋದರಿಂದ ರೈತರಿಂದ ರೈತರಿಗೆ ಈ ಒಂದು ಪದ್ಧತಿ ನಾವು ಮಾಡಿರ್ತಕ್ಕಂಥ ಒಂದು ಮುಂಚೂಣಿಯ ಪ್ರಾತ್ಯಕ್ಷತೆಯಿಂದ ಹಬ್ಬುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ವರ್ಷ ಅದರಲ್ಲಿ ವಿಶೇಷವಾಗಿ ಡ್ಯಾಮ್ನಲ್ಲಿ ನೀರು ಇರದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಮತ್ತು ಮಳೆ ಬಿದ್ದದ್ದನ್ನು ಬಳಸಿಕೊಂಡು ನನ್ನ ಒಂದು ಅಂದಾಜಿನ ಪ್ರಕಾರ ಈಗಾಗಲೇ ರೈತರು ಸುಮಾರು 1,000 ಎಕರೆನಲ್ಲಿ ಈಗ ಭತ್ತವನ್ನು ಬಿತ್ತನೆಯನ್ನು ಕೈಗೊಂಡಿದ್ದಾರೆ. ಇನ್ನೂ ಕೆಲವೊಂದು ರೈತರು, ಬಹಳಷ್ಟು ಜನ ರೈತರು ಇವಾಗ ನಾಟಿ ಭತ್ತವನ್ನು ಬಿಟ್ಟು ಈ ಒಂದು ಕೂರಿಗೆ ಭತ್ತಕ್ಕೆ ಹೆಚ್ಚು ಮಾರು ಹೋಗ್ತಾ ಇದ್ದಾರೆ. ಅದರಿಂದ ಆಗ್ತಕ್ಕಂಥ ಲಾಭಗಳನ್ನು ಕೂಡ ಮನದಟ್ಟು ಮಾಡಿಕೊಂಡಿದ್ದಾರೆ. ಪ್ರಗತಿಪರ ರೈತರಲ್ಲಿ ಬಿತ್ತಿರ್ತಕ್ಕಂಥದ್ದನ್ನು ಕೂಡ ಗಮನಿಸಿ ಈ ಒಂದು ಕೂರಿಗೆ ಭತ್ತದ ಒಂದು ಆವಿಷ್ಕಾರಕ್ಕೆ, ಅಂದರೆ ರೈತರು ಭಾಳ ಹೆಚ್ಚು ಒಂದು ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಅಂತಕ್ಕಂಥದ್ದು ನನಗೆ ಭಾಳ ತುಂಬ ಸಂತೋಷದ ಸಂಗತಿ ಅಂತ ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ನನಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ತುಂಬ ಸಂತೋಷ ಬಸವಣ್ಣಪ್ಪ ಅವರೇ. ಇದುವರೆಗೆ ಈ ಕೂರಿಗೆ ಭತ್ತದ ಆಧುನಿಕ ಬೇಸಾಯ ಕ್ರಮಗಳು ಅದರ ಜೊತೆಗೆ ನಿಮ್ಮ ಭಾಗದಲ್ಲಿ ರೈತರು ಕೂರಿಗೆ ಬಿತ್ತನೆ ಕಡೆಗೆ ಹೆಚ್ಚು ಮನವೊಲಿಸ್ತಾ ಇರೋದು, ಆಧುನಿಕ ಬೇಸಾಯ ಕ್ರಮಗಳ ಲಾಭ ಪಡ್ಕೊಳ್ತಾ ಇರೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ತಾವು ನೀಡಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೂರಿಗೆ ಬಿತ್ತನೆ ಪದ್ಧತಿಯಲ್ಲಿ ಲಾಭಗಳು ಈ ಕುರಿತು

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೆಲವು ಕೃಷಿ ಗೀತೆಗಳನ್ನು ಕೇಳಿದಿರಿ ರೈತ ಬಾಂಧವರೇ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ನಲವತ್ತೈದು ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡಾ 15% ಸಹಾಯಧನ, ಗರಿಷ್ಠ ₹15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಈಗ ಕೇಳಿ ಶ್ರೀ ಶಾಂತಪ್ಪ ದೂತರಗಾವಿ ಅವರಿಂದ ಹವಾಮಾನ ವರದಿಯನ್ನ. ಆಕಾಶವಾಣಿ ಕೇಳಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವಾಗ ನಾನು ಮುಂದಿನ ವಾರದ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಕಳೆದ ವಾರದಲ್ಲಿ ನಮಗಾದ ಒಂದು ಹವಾಮಾನದ ಮಳೆಯ ಪರಿಸ್ಥಿತಿ ಹಾಗೂ ಈ ಒಂದು ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ಇಲ್ಲಿವರೆಗೆ ಅಂದ್ರೆ ನಮಗೆ ಮುಂಗಾರು ಹಂಗಾಮಿನಲ್ಲಿ ಜೂನ್ಲಿಂದ ಇಲ್ಲಿವರೆಗೂ ಸುಮಾರು ನಮಗೆ ಸರಾಸರಿ ಎಷ್ಟು ಮಳೆ ಆಗಿದೆ ಅಂದ್ರೆ ಜಸ್ಟ್ 10% ಮಾತ್ರ ನಮಗೆ ಸರಾಸರಿಗಿಂತ ಹೆಚ್ಚು ಮಳೆ ಆಗಿದೆ. ಅದೇ ರೀತಿಯಾಗಿ ನಮಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಅಷ್ಟೊಂದು ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಆದ್ರೆ ಅಲ್ಲಲ್ಲಿ ಸ್ವಲ್ಪ ಮೋಡ ಕವಿದ ವಾತಾವರಣ ಮತ್ತು ಚದುರಿದಂತ ಲೈಟ್ ಆಗಿ ಮಳೆ ಆಗುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಹವಾಮಾನದ ಮುನ್ಸೂಚನೆಯನ್ನು ಇಟ್ಟುಕೊಂಡು ರೈತ ಬಂದವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಮ್ಗೆ ಅಷ್ಟೊಂದು ಮಳೆ ಆಗದೆ ಇರುವ ಕಾರಣ ಇನ್ನ ಮುಂದೆ ಏನಾದ್ರೂ ಮಳೆ ಬಂದ್ರೆ ನಮ್ಗೆ ಆ ಮಳೆ ನೀರನ್ನ ಇಂಗೂ ಹಾಗೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ರೈತ ಬಂದವ್ರೆ. ಸೊ ಈಗ ಆಲ್ರೆಡಿ ಬಿತ್ತಿದ್ದೀರಾ, ಒಂದ್ ತಿಂಗಳದ್ದು ಅಥವಾ 2 ತಿಂಗಳದ್ದು ಬೆಳೆ ಇರುತ್ತೆ, ಅದರಲ್ಲಿ ಅಂತರ ಬೇಸಾಯ ಕ್ರಮ ಮತ್ತು ಮಣ್ಣಿನ ಹೊದಿಕೆಗಳನ್ನ ತಾವೆಲ್ಲ ಯೂಸ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡುವುದರಿಂದ ಏನಾಗುತ್ತೆ, ನಮ್ಗೆ ಬಿದ್ದ ಮಳೆ ನೀರನ್ನ ಮಣ್ಣಿನಲ್ಲಿ ಇಂಗು ಹಾಗೆ ಸಹಾಯ ಆಗುತ್ತೈತೆ. ಆಮೇಲೆ ಕಸದ ಒಂದು ಹೊದಿಕೆಯೂ ಸಹ ತಾವು ಉಪಯೋಗ ಮಾಡಬಹುದು. ಆಲ್ರೆಡಿ ರಾಶಿ ಮಾಡಿದ್ದ ಒಂದೇನ್ರ ಕಸ ಇರುತ್ತಲ್ಲ ಹೊಲದಲ್ಲಿ, ಅದನ್ನು ಸಹ ಹಾಕಿ ಮಣ್ಣಿನಲ್ಲಿರುವ ತೇವಾಂಶವನ್ನು ಆವಿಯಾಗಿ ಹೋಗದೆ ಹಾಗೆ ಆ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುವ ಹಾಗೆ ತಾವು ಈ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ರೈತ ಬಂದವರು. ಈಗ ನಮ್ಗೆ ಹತ್ತಿಯಲ್ಲಿ ಆಲ್ರೆಡಿ ಬಿತ್ತಿದ್ರ ಈಗ ಏನಾಗುತ್ತೆ, ಸುಮಾರು 25 ದಿವಸದ ಒಂದು ಹತ್ತಿ ಬೆಳೆಯಲ್ಲಿ ನಮ್ಗೆ ಏನಾಗುತ್ತೆ, ರಸ ಹೀರುವ ಕೀಟಗಳ ಹಾವಳಿ ಯಥೇಚ್ಛವಾಗಿ ಕಂಡು ಬರ್ತಾ ಇರುತ್ತೆ ಈ ಪ್ರಾರಂಭಿಕ ಹಂತದಲ್ಲಿ. ಅವೇನಪ್ಪಾ ಅಂದ್ರೆ ಥ್ರಿಪ್ಸ್ ನುಸಿಯಾಗಿರ್ಬೋದು, ಈಗ ಹಸಿರುಳ್ಳ ಆಗಿರ್ಬೋದು, ಈ ಒಂದು ಹುಳಗಳ ಹತೋಟಿಗಾಗಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಪಿಪ್ರೋನಿಲ್ ಅಂತ ಹೇಳ್ತೀವಿ, 250 ml, ಅದು 5% SC ರೂಪದಲ್ಲಿ ಸಿಗುತ್ತೆ. ಅದನ್ನ 250 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬಹುದು. ಅದೇ ರೀತಿ ಈಗ ಶೇಂಗಾದಲ್ಲಿ ಏನಾಗುತ್ತೆ, ನಮ್ಗೆ ಬೀಜ ಮತ್ತು ಕಾಂಡಕೊಳೆ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಈ ರೀತಿ ಇದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಆ ಶೇಂಗಾ ಹೊಲದಲ್ಲಿ ಮಳೆ ಬಂದ ಮೇಲೆ ನೀರ್ ನಿಲ್ದ ಹಾಗೆ ಮಾಡ್ಬೇಕಾಗತ್ತೆ. ಅಂದ್ರೆ ಎಲ್ಲಿ ನಮ್ಗೆ ಈ ಕಾಂಡಕೊಳೆ ರೋಗದ ಒಂದು ಬಾಧೆ ಜಾಸ್ತಿ ಇರುತ್ತೆ ಅಲ್ಲಿ ಮಾತ್ರ ನಾವೇನ್ ಮಾಡ್ಬೇಕು, ಬಿದ್ದ ಮಳೆ ನೀರನ್ನ ನಿಲ್ಲದ ಹಾಗೆ ನೋಡಿಕೊಳ್ಬೇಕು. ಆಮೇಲೆ ಟ್ರೈಕೋಡರ್ಮದಿಂದ ನಾವು ಏನ್ ಮಾಡ್ಬೇಕು, ಆ ಮಣ್ಣಿನಲ್ಲಿ ಕಲಸಬೇಕಾಗತ್ತೆ. ಸೊ ಈ ಜೈವಿಕ ಕೀಟನಾಶಕದಿಂದ ನಮ್ಗೆ ಕೊಳೆ ರೋಗದ ಹತೋಟಿಯು ಸಹ ನಾವು ಈಸಿಯಾಗಿ ಮಾಡಬಹುದು. ಆಮೇಲೆ ಈಗ ತೊಗರಿಯಲ್ಲಿ ನಾವು ತೊಗರಿ ಬಿತ್ತುವುದಕ್ಕಿಂತ ಮುಂಚೆ ಟ್ರೈಕೋಡರ್ಮ ಒಂದು ಜೈವಿಕ ಕೀಟನಾಶಕದಿಂದ ಬೀಜೋಪಚಾರ ಮಾಡಿ ಬಿತ್ತಬೇಕಂತ ಹೇಳ್ತೀವಿ. ಯಾರಾದರೂ ಇನ್ನೊಂದು ಬಿತ್ತುವರಿದ್ರೆ ಈ ರೀತಿ ತಾವು ಬೀಜೋಪಚಾರ ಜೈವಿಕ ಕೀಟನಾಶಕದಿಂದ ಬೀಜೋಪಚಾರವನ್ನು ಮಾಡಿ ತಾವು ಬಿತ್ತನೆಯನ್ನ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಈಗ ಚೆನ್ನಾಗಿ ಬೆಳೆ ಇದೆ ಎಲ್ಲಾ ಹೊಲಗಳಲ್ಲಿ, ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ ಜೂನ್ ಮತ್ತು ಜುಲೈ ಪ್ರಾರಂಭಿಕ ಹಂತದಲ್ಲಿ ಬಿತ್ತಿದರೆ ಸ್ವಲ್ಪ ನಂಜಾಣು ರೋಗ ಬರುವ ಒಂದು ಸಾಧ್ಯತೆಗಳಿರ್ತವೆ. ಅದಕ್ಕೆ ನಾವು ಈ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ ತಳಿಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಆಮೇಲೆ ಈಗ ಆಲ್ರೆಡಿ ಇಲ್ಲಿ ಬಿತ್ತಿದ್ರ ಸೊ ಅಲ್ಲಿ ಈ ಏನಾಗುತ್ತೆ ನಂಜಾಣು ರೋಗದ ಒಂದು ಬಾಧೆ ಕಂಡು ಬಂತಂತಂದ್ರೆ ಇಂಥ ಹೊಲದಲ್ಲಿ ಆ ಗಿಡಗಳನ್ನ ಕಿತ್ತಿ ಸುಡ್ಬೇಕು. ಯಾಕಂದ್ರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬಹು ಬೇಗವಾಗಿ ಬೇಗನೆ ಸ್ಪ್ರೆಡ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಒಂದು ತಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬಹುದು. ಆಮೇಲೆ ಮೊದಲೇ ಈಗಿನ್ನೂ ಸೂರ್ಯಕಾಂತಿ ಬಿತ್ತೋರಿದ್ರೆ ಮೊದಲೇ ನಾವ್ ಏನ್ ಮಾಡ್ಬೇಕು, ಪ್ರತಿ ಕಿಲೋ ಬೀಜಕ್ಕೆ 5 gram ಇಮಿಡಾಕ್ಲೋಪಿಡ್ ಅಂತ ಹೇಳ್ತೀವಿ, 70 WS ಇದರಲ್ಲಿ ಸಿಗ್ತೈತೆ. ಸೊ ಇದರಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ನಾವು ಎಲ್ಲಾ ರಸಗೊಬ್ಬರಗಳನ್ನ ಹಾಕ್ತಾ ಇರ್ತೀರ, ಅದರ ಜೊತೆಗೆ ನಾವು 4 kg ಸತುವಿನ ಸಲ್ಫೇಟ್ ಅಂತ ಬಳಸ್ಬೇಕಂತ ಹೇಳ್ತೇನೆ. ಸೊ ಈ ರೀತಿ ಒಂದು ಸತುವಿನ ಸಲ್ಫೇಟ್ ಬಳಸುವುದರಿಂದ ನಮ್ಗೇನಾಗುತ್ತೆ, ಒಳ್ಳೆ ಇಳುವರಿ ಬರಲು ಸಾಧ್ಯತೆ ಆಗುತ್ತೆ. ಹಾಗೇನೆ ಹೆಸರಿನಲ್ಲಿ 35 ಅಥವಾ 1.5 ತಿಂಗಳದ ಒಂದು ಬೆಳೆ ಇದೆ. ಸೊ ಈ ರೀತಿ ಒಂದು ಬೆಳೆಯಲ್ಲಿ ಏನಾಗುತ್ತೆ, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಮತ್ತು ತುಂತುರದ ಮಳೆಯಿಂದ ಬೂದಿ ರೋಗ ಒಂದು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 1 ml ಹೆಕ್ಸಾಕೋನಜಲ್ ಅನ್ನ ಅಥವಾ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಆಮೇಲೆ ಈ ಹೆಸರಿನಲ್ಲಿ ಎಲೆ ತಿನ್ನುವ ಕೀಟಗಳ ಹಾವಳಿಯನ್ನು ಬಂತಪ್ಪ ಅಂತಂದ್ರೆ ಅದಕ್ಕೆ 1.7 ml ಡೈಮಿಥೋಯೇಟ್ ಅಂತ ಹೇಳ್ತೀವಿ, 30 EC, ಅಥವಾ 1 ml ಮೊನೋಕ್ರೋಟಪಾಸ್ 36 SL ಅನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು ರೈತ ಬಂದರೆ. ಆಮೇಲೆ ಈಗ ನಾವು ಭತ್ತ, ಸೊ ಆಲ್ರೆಡಿ ಭತ್ತ ನಾಟಿ ಮಾಡಿದರೆ ಸುಮಾರು 3-6 ವಾರಗಳ ನಂತರ ನಮ್ಗೇನಾಗುತ್ತೆ ಒಂದು ತೆನೆ ಬರುವ ಹಂತದಲ್ಲಿ ಇರುತ್ತೆ. ಈ ಒಂದು ಹಂತದಲ್ಲಿ ನಾವು ಪ್ರತಿ ಎಕರೆಗೆ 10 kg ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡ್ಬೇಕಂತ ಹೇಳ್ತಾ ಇರ್ತೇವೆ. ಸೊ ಈ ರೀತಿ ಆಲ್ರೆಡಿ ಅಂದ್ರೆ ಸುಮಾರು 2 ತಿಂಗಳ ಮೇಲ್ಪಟ್ಟದ ಒಂದು ಬೆಳೆಯಲ್ಲಿ. ಆಮೇಲೆ ಈಗೇನಾಗುತ್ತೆ ನಿಂತ ಈ ಜಾನುವಾರುಗಳ ಒಂದು ಸಂರಕ್ಷಣೆಗಾಗಿ ನಾವು ನುಗ್ಗೆ ಸೊಪ್ಪನ್ನ ಜಾಸ್ತಿ ಕೊಡಬಹುದು ಅಂತ ಹೇಳ್ತೀವಿ. ಯಾಕಂದ್ರೆ ಈ ನುಗ್ಗೆ ಸೊಪ್ಪು ಕೊಡುವುದರಿಂದ ಜಾನುವಾರುಗಳಿಗೆ ತಿನ್ನಿಸುವುದರಿಂದ ಆ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮುಂಗಾರಿನಲ್ಲಿ ಸ್ವಲ್ಪ ಆವಾಗಾವಾಗ ಮಳೆ ಮತ್ತು ಮುಸುಕಿದ ವಾತಾವರಣದಿಂದ ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮವಾಗಿ ಚುಚ್ಚುಮದ್ದುಗಳನ್ನು ಹಾಕಿಸ್ತಾ ಇರಬೇಕು. ರೈತ ಬಂದವ್ರೆ, ನಮ್ಗೆ ಮುಂದಿನ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಬರುವ ಸಾಧ್ಯತೆಗಳೇನು ಜಾಸ್ತಿ ಕಾಣಿಸ್ತಾ ಇಲ್ಲ, ಬಂದ್ರೆ ಅಲ್ಲಲ್ಲಿ ತುಂತುರು ಮಳೆ ಆಗ್ಬಹುದು, ಸ್ವಲ್ಪ ಮೋಡ ಮುಸುಕಿದ ವಾತಾವರಣ. ಸೊ ಈ ರೀತಿ ಒಂದು ಮುಂದಿನ ವಾರದಲ್ಲಿ ಆ ಮುನ್ಸೂಚನೆ ಇರುವುದರಿಂದ ತಾವು ಅದಕ್ಕೆ ತಕ್ಕಂತೆ ಕೃಷಿ ಚಟುವಟಿಕೆಗಳನ್ನ ರೂಪಿಸಿಕೊಂಡು ಉತ್ತಮ ಬೆಳೆಯನ್ನ ತೆಗಿಬಹುದು ಅಂತ ಹೇಳಲು ಇಷ್ಟಪಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಶ್ರೀ ಶಾಂತಪ್ಪ ದೂತರ